ನೋಡ ಶಕ ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲ್ ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೇ ಎದೆ ಹಾಲ್ ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿಯಲ್ಲಿನ ಅನುಭವ ಕುರಿತು ಶ್ರೀರಂಗಪಟ್ಟಣ ತಾಲೂಕು ಅರಕೆರೆಯಲ್ಲಿ ಕೃಷಿ ನಡೆಸುತ್ತಿರುವ ಗಿರೀಶ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಎಸ್ ಸಿ ಹೇಮಕುಮಾರ್. ಇಂದು ನಮ್ಮೊಂದಿಗಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಗ್ರಾಮದ ಕೃಷಿಕ ಗಿರೀಶ್ ಅವರು. ಗಿರೀಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಗಿರೀಶ್ ಅವರೇ, ಎಷ್ಟು ವಯಸ್ಸು ನಿಮಗೆ? ನಮಗೆ 51 ಸರ್. ವಿದ್ಯಾಭ್ಯಾಸ ಏನಾರು ಮಾಡಿದ್ರಾ? ಹೇಗೆ? ನಾವು 4ನೇ ಕ್ಲಾಸ್ಗೆ ಬಿಟ್ಬಿಟ್ಟೋ ಸರ್. ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಇತ್ತು. ನಮ್ ತಂದೆಯವರು ಒಂದ್ ಸ್ವಲ್ಪ ಕಷ್ಟದಲ್ಲಿದ್ರು. ಅಲ್ಲ, ನಿಮ್ಗೆ ಓದಕ್ ತೊಂದರೆ ಇತ್ತಾ? ಇಲ್ಲ ಇಲ್ಲ, ನಾವು ಓದಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ಸರ್. ಅವಾಗ ದನ ಕರಿನ ಮೇಲೆ ಆಸೆ ಆಗ್ಬಿಡ್ತು. ಅವಾಗ 4ನೇ ಕ್ಲಾಸ್ಗೆ ಬಿಟ್ಬಿಟ್ಟೆ. ಜಮೀನ್ದಿಕ್ಕೆ ಲೀಗ ಪಟ್ಬಿಟ್ಟೆ. ಅವಾಗ ದನ ಪನ ಮೇಯಿಸ್ಕೊಂಡು ಸ್ವಲ್ಪ ನಂತರವಾಗಿ ಸ್ವಲ್ಪ ವ್ಯವಸಾಯದ ಬಗ್ಗೆ ತಿಳ್ಕೊಂಡು ವ್ಯವಸಾಯಕ್ಕೆ ನಿಂತ್ಕೊಬಿಟ್ಟೆ ಸರ್. ದನ ಕರಿನ ಮೇಲೆ ಆಸೆ ಅಂದ್ರೆ 4ನೇ ಕ್ಲಾಸ್ ಅಂದ್ರೆ ಏನ್ ಒಂದ್ 10 ವರ್ಷ ಇರ್ಬೇಕು ನಿಮ್ಗೆ? ಅವಾಗಲೇ ಒಂದ್ ಸ್ವಲ್ಪ ಆಸೆ ಸಿಕ್ಕಾಪಟ್ಟೆ ಆಯ್ತು ಸರ್. ಯಾಕೆ ಆಸೆ ಆಯ್ತು? ಹಸಗಳು, ನಾಟಿ ಹಸಗಳೆಲ್ಲ ಇದ್ದು ಗದ್ದೆಗೆ ಇಟ್ಕೋಬಹುದು, ಅವೆಲ್ಲ ಮಾಡ್ತಿದ್ವಲ್ಲ ಸರ್. ಅದರಿಂದ ಎಷ್ಟು ಹಸು ಇದ್ದು ನಿಮ್ಮ? ಅವಾಗ 3-4 ಹಸ ಇದ್ದು ಸರ್. 3-4 ಹಸ ಮೇಲೆ ಜಾಸ್ತಿ ಆಸೆ ನಿಮ್ಗೆ? ನಿಮ್ ತಂದೆ ಕದ್ರೆ ನಿಮ್ಮ ಅಪ್ಪ ಚಿಕ್ಕಪ್ಪ ಎಲ್ಲ ಜೊತೆಗಿದ್ರ? ಅವ್ರ ಯಾರು ಇರ್ಲಿಲ್ಲ ಸರ್. ನಮ್ ತಂದೆ, ನನ್ ತಮ್ಮ, ಅಕ್ಕ ಒಬ್ಳು, ತಂಗಿ ಒಬ್ಳು. ಎಷ್ಟು ಜನ ಒಟ್ಟು? 4 ಜನ. ಇಬ್ರು ಹೆಣ್ಮಕ್ಳು, ಇಬ್ರು ಗಂಡ್ಮಕ್ಳು. ತಂದೆಗ್ ನೀವಿಬ್ರು ಗಂಡ್ಮಕ್ಳು? ಇಬ್ರು ಗಂಡ್ಮಕ್ಳು ಸರ್. ನಮ್ಗೆ ಒಬ್ರು ಸೀತಾ ಮೇಡಮ್ ಅವರು ಅಂತ ಇದ್ರು. ಅವರು ನೀನ್ ಬಾರೋ ಬಾರೋ ಅಂತ ಹಿಂಸೆ ಸಿಕ್ಕಾಬಟ್ಟೆ ಹಿಂಸೆ ಮಾಡಿದ್ರು. ಆದ್ರೂ ಓನಿಲ್ಲ ಸರ್. ಜಮೀನ್ದಿಕ್ಕೆ ಇಲ್ಲಿಗೆ ಬಂದ್ಬಿಟ್ಟ ಸಿಕ್ಕಾಬಟ್ಟೆ. ಅವಾಗ ಕಷ್ಟ ಇತ್ತು ಅಂತಂತ್ರ ಆಗಿ ಒಂದ್ ಸ್ವಲ್ಪ ಬೆಳಕಂದ ಸರ್. ಬೆಳೆದ್ಮೇಲೆ ನಮ್ಮ ಅತ್ತಂಗೆ ಮದ್ವೆ, ಅಕ್ಕರ ಮದ್ವೆ ಎಲ್ಲ ಮಾಡ್ದ ಸರ್. ಮಾಡಿ ನಾವು ಮದುವೆ ಆದೋ, ಮನೇನು ಕಟ್ತೋ, ನಮ್ ತಮ್ಮಂಗೊಂದು ನಮ್ಗೊಂದು. ಈಗ ಒಂದು ತೃಪ್ತಿಯ ಜೀವನವನ್ನು, ತೃಪ್ತಿಯ ಜೀವನ ಮಾಡ್ತಾ ಇದೀವಿ ಸರ್. ನಮಗೂ ಇವಾಗ 2 ಗಂಡ್ಮಕ್ಳು, ಒಬ್ಬ ಫಸ್ಟ್ ಇಯರ್ ಡಿಗ್ರಿ ಹೋಗಿ ಈ ಕೊರೋನಾ ಬಂದಾಗ ನಿಲ್ಸ್ಬಿಟ್ಟ. ಇನ್ನೊಂದ್ ವರ್ಷ ಹೋಗ್ಬೇಕಾಯ್ತು, ನಿಲ್ಸ್ಬಿಟ್ಟ. ಮುಂದಕ್ಕೆ ಏನು ನಿಲ್ಸ್ಬಿಟ್ಟ? ಅದೇ ಕೊರೋನಾ ಬಂದಾಗ ಒಂದ್ ಸ್ವಲ್ಪ ಕಾಲೇಜ್ಗೆ ತೊಂದರೆ ಮಾಡಿದ್ಲು. ಇವಾಗ ಇಲ್ಲ ಸರ್, ಕಾಲೇಜ್ ಹೋಯ್ತಿರ್ನಿಲ್ಲ. ಅವಾಗ ಹೋಯ್ತಾರ ಮನೇಲಿ ಇತ್ಕೊಂಡು. ಅವಾಗ ಒಂದ್ ಸ್ವಲ್ಪ ನಮ್ಗೂ ಒಂದ್ ಸ್ವಲ್ಪ ಸೋಂಕು ಇದಾಗಿತ್ತು ಮನೇಲಿ. ಅದ್ರಿಂದ ಅವನು ಒಂದ್ ಸ್ವಲ್ಪ ವಿದ್ಯಾಭ್ಯಾಸ ನಿಲ್ಸ್ಬಿಟ್ಟು ಇಲ್ಲೆಲ್ಲ ಹೊರಗಡೆ ಒಂದ್ ಸ್ವಲ್ಪ ಕೆಲ್ಸಕ್ಕೆ ಹೋಯ್ದ. ಒಂದ್ 3-4 ತಿಂಗಳು ಕೆಲ್ಸಕ್ಕೆ ಹೋದ. ಇವಾಗ ಎಲ್ಲಾರ ಹೋಯ್ತೀನಿ ಕಣಪ್ಪ ಅಂತ ಅವನೇ. ಇನ್ನೊಬ್ಬ ಫಸ್ಟ್ ಇಯರ್ ಚಿಕ್ಕವನು, ಫಸ್ಟ್ ಇಯರ್ PUC. ನಾವು ಎಲ್ಲಾರ ಏನಾರ ಮಾಡಪ್ಪ, ಯಾರ್ತಾರ ಒಂದ್ ಸ್ವಲ್ಪ ದುಡ್ಡು ಕಾಸು ಹೊಂದಿಸ್ಕೊಡ್ತೀವಿ. ನಮ್ಮ ಅಕ್ಕವರು ಅದೇ ಮಾತು ಹೇಳ್ತಾವ್ರ, ಏನಾರು ವಿದ್ಯಾಭ್ಯಾಸ ಮುಂದುವರ್ಸೋದಿದ್ರೆ ಏನಾರು ಸಪೋರ್ಟ್ ಮಾಡ್ತೀವಿ. ವಿದ್ಯಾಭ್ಯಾಸ ಎಲ್ಲ ಬಿಸ್ನೆಸ್ ಮಾಡಪ್ಪ, ಏನಾರ ದೊಡ್ಡವನ್ಗೆ ಅಂತ ಹೇಳ್ತಾವ್ರ. ಅವನು ಏನಾರ ಮಾಡ್ತೀನಪ್ಪ ಅಂತ ಹೇಳ್ತಾವ. ನೀವು ಕೃಷಿ ಕೆಲಸಕ್ಕೆ 10 ವರ್ಷ ಇರ್ಬೇಕಾದ್ರೆ ಈಗ 4ನೇ ಕ್ಲಾಸ್ ಅಲ್ಲೇ ಆರಂಭಕ್ಕೆ ಎಳ್ದ್ಬಿಡ್ತಾರೆ. ಮೇಕೆ ಅವಾಗೇನು ಮೇಕೆ ಗೀಕೆ ಇಲ್ಲ ಅಂತವಾಗಿ ನನಗೆ 20-25 ವರ್ಷ ಆದ್ಮೇಲೆ ಮೇಕೆ ಗೀಕೆ ಎಲ್ಲ ಸಾಕ್ತೋ. ಈಗ್ಲೂ ಆಯ್ತ, ಅವಾಗ್ಲೂ ಸಾಕಿ ಕೊಟ್ಬಿಟ್ಟು ನಮ್ ತಂದೆಯವ್ರು ಇದ್ದಾಗಲೇ ಕೊಟ್ಬಿಟ್ಟು ಅವಾಗ್ಲೂ ಮೇಕೆಯ. ಈಗ್ಲೂ ಒಂದ 10 ಮೇಕೆ ಆಯ್ತಾ? ಕರಗಳು ಹೇಳಿ, ನಿಮ್ಮ ತಂದೆ ಕಾಲದಲ್ಲಿ ಕೃಷಿ ಮಾಡಿದ್ರಲ್ಲ, ಅವಾಗ ಎಷ್ಟು ಜಮೀನ್ ಇತ್ತು, ಇವಾಗ ಎಷ್ಟಿದೆ ನಿಮ್ಗೆ? ಅದೇ ಒಂದು ಒಂದು 1.5 ಎಕರೆ ಇತ್ತು ಸರ್. ಅವಾಗ 1.5 ಎಕರೆಯಲ್ಲಿ ನಾವು ಬಿಟ್ಟಾಗ ನಮ್ ತಂದೆಯವ್ರ ಕಷ್ಟ ಇದ್ದಕ್ಕೆ 1 ಎಕರೆ ಭೂಮಿನೇ ಬೇರೆಯವ್ರಿಗೆ ಕ್ರಾಯ ಮಾಡ್ಬಿಟ್ಟಿದ್ರು. ದುಡ್ಡಿಗೆ ವರ್ಷಕ್ಕೆ ಇಷ್ಟು, 4-5 ವರ್ಷಕ್ಕೆ ಅವ್ರಿಗೆ ಇದ್ ಮಾಡ್ಬಿಟ್ಟಿದ್ರು. ನಾವು ಎದ್ಮೇಲೆ ಬಿಟ್ರು. ಅವಾಗ ಅದ್ರಲ್ಲೆಲ್ಲ ಬೆಳೆದು ಒಂದು ಇದ್ ಮಾಡಿ ಒಂದು ಹಂತಕ್ಕೆ ಬಂದೋ. ಅಂತಕ್ಕೆ ಬಂದಿ ಅಂದ್ರೆ ಏನ್ ಬೆಳೆದ್ರಿ? ನಮ್ ಮಾಮೂಲಿ ಭತ್ತನೆ ಸರ್, ಭತ್ತ ರಾಗಿ. ಅವಾಗ ಒಂದ್ ಸ್ವಲ್ಪ ಎಲ್ಲ ರಾಗಿ ಭತ್ತ ಅವಾಗ ಬೆಳೀತಾರೆ ಮಾಡದ ಸರ್ ಒಂದ್ ಸ್ವಲ್ಪ ಇಲ್ಲ ನಾವೆಲ್ಲ ಶ್ರಮ ಪಡ್ತಿದ್ವಲ್ಲ ಸರ್. ಏನ್ ಶ್ರಮ ಪಡ್ತಾ ಇದ್ರಿ? ಕೂಲಿಗೆ ಹೋಗುದು ಅದೆಲ್ಲ ಮಾಡಿ ಶ್ರಮ ಪಟ್ಟಿ ನಮ್ ತಾಯಿಯವರ ತಂದೆ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿದ್ರು ನಮ್ಗೆ ಶ್ರೀರಂಗಪಟ್ಟಣದವರು, ಅವ್ರು ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಅದರಿಂದ ಒಂದ್ ಸ್ವಲ್ಪ ಕಷ್ಟ ತೀರ್ತು. ನಿಮ್ ಪಾಲ್ಗೆ ಎಷ್ಟು ಬಂದಿದೆ ಜಮೀನು? ನಮ್ ಪಾಲ್ಗೆ 30 ಕ್ವಿಂಟೆ ಬಂದೈತೆ. 30 ಕ್ವಿಂಟೆನಲ್ಲಿ ನಿಮ್ಗೆ ಸಮಗ್ರವಾಗಿ ಕೃಷಿ ನಿರ್ವಹಿಸಬಹುದು ಅನಿಸ್ತಿದ್ಯಾ? ಮಾಮೂಲಿ ಇವಾಗ ನಾನ್ ಬೇರೆ ಕಡೆ ಒಂದೂವರೆ ಎಕರೆ ಮಾಡ್ಕೊಂಡಿದ್ದೀನಿ. ಹೌದಾ? ಒಂದೂವರೆ ಎಕರೆ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಭತ್ತ ಬೆಳ್ಕೊತೀನಿ. ನಮ್ಮ ಅಣ್ಣನ್ ಮಗ ಅಂತವೇ ಮಾಡ್ಕೊಂಡಿದ್ದೀನಿ, ಅವನು ಅಂಗಡಿ ಮಡಿಕೊಂಡಿದ್ದಾನೆ. ನೀನೇ ಮಾಡು ಅಂದ್ಬಿಟ್ಟು ಈಗ 4 ವರ್ಷದಿಂದ ನನಗೆ ಕೊಟ್ಟಿದ್ದಾರೆ. ನಾವು ಅದರಲ್ಲಿ ಏನೋ ಒಂದಷ್ಟು ಇಷ್ಟು ಮಾಡಿ ಅವ್ರಿಗೆ 15,000 ವರ್ಷಕ್ಕೆ 15,000 ಕೊಡ್ತಿದ್ದೀನಿ. ನಮಗೊಂದಷ್ಟು ಉಳ್ಕೊತದೆ. ಒಟ್ಟಿನಲ್ಲಿ 1.5 ಎಕರೆ ನಿಮ್ ಜೊತೆ. ನಮ್ ಭೂಮಿಗೆ ಒಂದ್ ಸ್ವಲ್ಪ ತೆಂಗಿನ ಗಿಡ ಹಾಕ್ಬಿಟ್ಟಿದ್ದೀನಿ. ತೆಂಗಿನ ಗಿಡ ಎಷ್ಟು ಹಾಕಿದಿರಿ? ಪೂರ್ತಿ ಹಾಕಿದಿರಿ? ನಮ್ದು ಒಂದ 30 ಕ್ವಿಂಟೆಗೂ ಹಾಕಿದಿರ? ಇಲ್ಲ ಇಲ್ಲ, ಒಂದ ಕಾವಲಿ ಕಡೆ ಒಂದ್ ಗಿಡ ಫಲ ಕೊಡ್ತಾ ಇತ್ತ. ಇವಾಗ ನೆಟ್ಟಿರೋ ಒಂದ್ 25 ಗಿಡ ಈಗ ಫಲಿಗೆ ಇನ್ನು ಬಂದಿಲ್ಲ, ಇನ್ನು ಒಂದ್ 2 ವರ್ಷ ಬೇಕು. ಎಷ್ಟು? ಒಂದ್ 4 ವರ್ಷ ಆಯ್ತು ಹಾಕಿ? 4 ವರ್ಷ ಆಯ್ತು ಸರ್. 4 ವರ್ಷ ಆಯ್ತು, ಅವಿನ್ನು ಫಲಿಗೆ ಬಂದಿಲ್ಲ. ಎಷ್ಟು ಎಕರೆಗೆ ಹಾಕಿದಿರಿ ನೀವು 25 ಗಿಡನ? ಅದು ಒಂದ್ 15 ಕ್ವಿಂಟೆ ಬರ್ತದೆ ಸರ್. ಹೇಗೆ ಬದುಗಳನ್ನ ಸುತ್ತ ಹಾಕಿದಿರಾ? ಇಲ್ಲ ಇಲ್ಲ, ಭೂಮಿ ಒಂದ್ 20-25 ಅಡಿ ಅಂತದಕ್ಕೆ ಹಾಕಿದೀವಿ. ಈಗ ಅದಕ್ಕೆ 4 ವರ್ಷದಿಂದ ಏನು ಮಾಡಿರಲ್ಲ ಸರ್, ಅದ್ರ ಹಂಗೆ ಉಳ್ಳಿ ಚೆಲ್ಲೋದು ಇದ್ ಮಾಡ್ಕೊಂಡ್ ಮಾಡ್ಕೊತಾ ಇದ್ದ. ಈಗ ಒಂದ್ ಸ್ವಲ್ಪ ಮೋಟರ್ ತಕೊಂಡೆ, ಈ ಕಾವಲಿ ಮೇಲ್ಗಡೆಯಿಂದ ನೀರು ಹೊಡ್ಕೋಬಹುದು. ಈಗ ಒಂದ್ ಸ್ವಲ್ಪ ಟಮಾಟೆ ಹಾಕಿದೀನಿ, ಅದಕ್ಕೆ ಎಲ್ಲ ಸುತ್ತಿ ಗಿಡಿ ಸುತ್ತಿ ಹಾಕಿದೀನಿ. ತೆಂಗಿನ ಗಿಡದ ಮಧ್ಯದಲ್ಲಿ ಅದಕ್ಕೆ ಒಂದ್ ಸ್ವಲ್ಪ ಬೀನಿಸ್ ನೆಟ್ಟಿದೆ. ಬೀನಿಸ್ ರೇಟ್ ಇಲ್ಲ, ಸಂತಲ್ಲಿ ವ್ಯಾಪಾರ ಮಾಡ್ಕೊಂಡು ಒಂದ್ 5-6 ಸಂತೆಗ ಒಂದೊಂದ್ 1,000 ಸಿಕ್ತು. 1,000 ಅಂದ್ರೆ ಎಷ್ಟಕ್ಕೆ? 1 ಕೆಜಿ ಬೀಜ ನೆಟ್ಟಿದೆ ಸರ್. ಟೊಮೆಟೋದಲ್ಲಿ ಟೊಮೆಟೋ ಇವಾಗ ಹೂ ಈಚು ಕಾಯಿ ಈಗ ಹಾಕಿದಿರಿ? ಹಾಕಿದ್ದೀನಿ. ಆಮೇಲೆ ಹಾಕಿದಿರಿ ಒಂದ್ 10 ಕ್ವಿಂಟೆ ಬರ್ತದೆ. ಎಷ್ಟು ಸಸಿ ಹಾಕಿತ್ತಂದ್ರಿ? ಅದು ಒಂದ್ 1,200 ರೂಪಾಯಿ ನೆಟ್ಟಿದ್ದೇನೆ. ಎಲ್ಲ ಮಾಡಿದಿರಿ ಟೊಮೆಟೊ ಕೃಷಿ ಎಲ್ಲ ಹೇಳಿ? ಅದು ಟೊಮೆಟೊಗೆ ಗಿಡ ಹಾಕಿ ಸುತ್ತಿ ಕಟ್ಟಿ. ಮಾಮೂಲಿ ಹಾಕ್ಬೇಕಾದ್ರೆ ಏನ್ ಮಾಡ್ಕೊಂಡ್ರಿ ಹೇಳಿ? ಮಾಮೂಲಿ ತೆರೆ ಹೊಡೆದ, ರೋಟ್ರಿ ಹೊಡ್ಸಿದ ತೆಂಗಿನ ಗಿಡವ ತೆರೆ ಹೊಡೆದ, ನಾಟಿ ಮಾಡ್ದ. ನಾಟಿ ಮಾಡ್ಬಿಟ್ಟು ಒಂದ್ ಸ್ವಲ್ಪ ದಿನ ಹೋದ್ಮೇಲೆ ಒಂದೊಂದ್ ಸ್ವಲ್ಪ ತಿಂಡಿ ಹಾಕ್ತ. ಆಮೇಲೆಲ್ಲ ಗುದ್ದಿಲೆ ತಿಂಡಿ ಹಾಕಿದ್ರಿ? ಉಪ್ಪು ಸುಪ್ಪಲ. ಆಮೇಲೆ ಗುದ್ದಿಲೆ ಕೆಲ್ಸ, ಅದಕ್ಕೆ ನಾವು ತೆಂಗಿಡ ಇರೋದ್ರಿಂದ ಏರಿಯಲ್ಲಿ ಏನು ಕೆಲಸ ಮಾಡಿಲ್ಲ, ಎಲ್ಲ ಗುದ್ದಿ ಕೆಲ್ಸನೆ. ಗುದ್ದಿ ಗುದ್ದಿ ಕೆಲಸ ಎಲ್ಲ ಮಾಡೋರ್ಯಾರು? ನಾನೇ ಮಾಡ್ದೆ, ನಾನೇ ಮಾಡ್ದೆ. ಎರಡು ಟೈಮು ಬಂದು ಒಂದೊಂದ್ಗಳಿಗೆ ದನ ಕರಿಗೆ ಎಲ್ಲ ನಮ್ಮ ಹುಡುಗರುಗಳು ನೋಡ್ಕೊತವೆ, ನಾನೇ ಮಾಡ್ದೆ. ಈಗ ಬೇರೆ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರಲ್ಲ, ಈಗಲೂ ಹೋಗ್ತಾ ಇದ್ದೀರಾ? ಇಲ್ಲ ಸರ್, ಇವಾಗೇನು ಕೆಲಸ, ಇವಾಗ ಇದ್ರೆ ಹೋಗ್ತೀವಿ, ಈಗೇನು ಕೆಲಸ ಇಲ್ಲ ಸರ್ ಜಾಸ್ತಿ. ಬೇರೆಯವ್ರ ಕೆಲಸ ಇವಾಗೇನು ನಮ್ಮ ಕೆಲಸಗಳನ್ನೇ ಮಾಡ್ಕೊತಾ ಇದ್ದೀವಿ. ದನಿಗೆ ಮೇವು ಎಲ್ಲ ಒಂದೊರೆ ಹುಲ್ ಕುಯ್ಬೇಕು, ಎಲ್ಲ ನಮ್ಮ ಕೆಲಸಗಳನ್ನೇ ಮಾಡ್ಕೊತೀವಿ. ಈಗ ನಿಮ್ಗೆ 10 ಕ್ವಿಂಟೆಗೆ ತೆಂಗು ಹಾಕಿದ್ದೀನಿ ಅಂತ ಹೇಳಿದ್ರೆ 25 ತೆಂಗಿನ 10 ಫಲ ಕೊಡ್ತಾ ಇದೆ, 25 ಹೊಸ್ತಾಗ ಹಾಕಿದ್ದೀನಿ. ಇನ್ನು 20 ಕ್ವಿಂಟೆ 20 ಕ್ವಿಂಟಲ್ಲಿ ಒಂದ್ 5 ಕ್ವಿಂಟೆಗೆ ಸೀಮೆ ಹುಲ್ಲು ಹಾಕೊಂಡಿದ್ದೀವಿ. ಸೀಮೆ ಹುಲಿ ಅದಕ್ಕೆ ಹಸುಗಳು ಆಡುಗಳು ಅದಕ್ಕೆ ಎಲ್ಲ ಆಯ್ತದೆ. ಆಮೇಲೆ ಒಂದ್ 5 ಕ್ವಿಂಟೆಗೆ ಬದ್ನೆ ಹಾಕಿದೆ, ಅದರಲ್ಲಿ ಬದ್ನೆ ಒಂದ್ 15,000 ದುಡ್ಡಾಯ್ತು. ಅದು ಹೋದ್ಮೇಲೆ ಇವಾಗ ಬೆಂಡೆ ಹಾಕಿದ್ದೀನಿ, ಬೆಂಡೆ ಒಂದ 25 ಕೆಜಿ ಸಿಕ್ಕಿದ, ಒಂದ್ 500 ರೂಪಾಯಿ ಆಯ್ತು. ಅಂದ್ರೆ ಒಂದ್ ಸರಿ ಸಿಕ್ಕಿದ್ರೆ ಅದು ಒಂದು ಬೆಳೆಗೆ ಎಷ್ಟಾಗ್ತದೆ? ಅದು ಬೆಂಡೆ ಅಂದ್ರೆ ಈಗ ಅದೊಂದ್ 5 ಕ್ವಿಂಟಲ್ಲಿ ಒಂದ್ 15,000 ರೂಪಾಯಿ ದುಡ್ಡಾಗಿತ್ತು. ಏನು ನಮ್ಗೆ ಸಮಸ್ಯೆ ಆಗಿಲ್ಲ, ನಮ್ಗೇನ್ ಸಮಸ್ಯೆ? ಸುಮಾರು ರೇಟ್ ಸಿಕ್ಕಿದ್ರು ನಮ್ದು 15,000 ಮಾಡ್ಕೋಬಹುದು. 3 ತಿಂಗಳು ಬೆಳೆ ಮಾಡ್ಕೋಬಹುದು. 3 ತಿಂಗಳು ಬೆಳೆ ಮುಗ್ದೋಗ ಮಾಡ್ಕೋತಿದ್ದೆ. ಇನ್ನೊಂದ 10 ಕ್ವಿಂಟೆಗೆ ಭತ್ತ ನೆಟ್ಕೊಂಡಿದ್ದೀನಿ ಊಟಕ್ಕೆ. ನಮ್ಮ ಜಮೀನಲ್ಲಿ ಇನ್ನೊಂದ್ 10 ಕ್ವಿಂಟೆಗೆ ಭತ್ತ ನೆಟ್ಕೊಂಡಿದ್ದೀನಿ, ಅದು ಭತ್ತ ಊಟಕ್ಕಾಯ್ತದೆ. ಅದು 1.5 ಎಕರೆ ಮಾಡ್ಕೊಂಡಿದ್ರಲ್ಲಿ ಮಾರಾಟ ಮಾಡ್ಕೋತೀವಿ. ಅದು ಪೂರ್ತಿ ಬರೀ ಭತ್ತ ಬೆಳಿತೀರಿ? ಅದು ಪೂರ್ತಿ ಭತ್ತ ಸರ್. ಎಷ್ಟು ಬೆಳೆ ಬೆಳಿತೀರಿ? ಅದು ಎರಡು ಬೆಳೆ ಬೆಳಿತೀವಿ. ಅದೊಂದ್ ಸ್ವಲ್ಪ ಹಳ್ಳದ ನೀರು ಜಾಸ್ತಿ ಆಗಿ ನೀರು ಉಳ್ ಬಿಡ್ತದೆ, ಒಂದ್ ಸ್ವಲ್ಪ ತೊಂದರೆ ಆಯ್ತಾ 2 ವರ್ಷದಿಂದ ಆ ಭೂಮಿಲಿ. ತೊಂದ್ರೆ ಅದು ಕೆರೆ ನೀರು ಜಾಸ್ತಿ ಆಗ್ಬಿಟ್ಟು ನೀರು ಹೆಚ್ಚಾಗಿ ಮಳೆ ಆಯ್ತಾಯ್ತಲ್ಲ ವಸ್ತು ಹಿಡಿತದೆ ನೀರು ಜಾಸ್ತಿ ಹೆವಿ ಪ್ರಭಾವ ಬಂದು ಮೇಲ್ಗಡೆ ಉಳ್ಬಿಡ್ತದೆ ನಿಮ್ಗೆ ಅವಾಗ ತೊಂದ್ರೆ ಈಗ ಒಂದ್ ಸ್ವಲ್ಪ ಕಮ್ಮಿ ಇಳುವರಿ ಆ ಭೂಮಿಲಿ ಬೆಳೆ ಒಂದ್ ಸ್ವಲ್ಪ ನಾಶ ಆಯ್ತಾಯ್ತ ಈಗ ಅದಕ್ಕೆ ಏನಾದ್ರು ಬೆಳೆ ಪರಿವರ್ತನೆ ಮಾಡ್ಕೋಬೋದ ನಿಮ್ಗೆ ಏನಿಲ್ಲ ಸರ್ ಅವ್ರ ಭೂಮಿ ಬೇರೆಯವ್ರ ನಮ್ಮ ಅಣ್ಣವ್ರ ಭೂಮಿ ಅದು ಅವ್ರಿಗೆ ಅದು ಅವ್ರು ಮಾಡ್ಕೊಟ್ರೆ ಅವ್ರು ಮಾಡ್ಕೊಟ್ರೆ ಅವ್ರ ಅವ್ರ ಕಡೆಯಿಂದ ನಮ್ಗೆ ಏನಾರ ಸಪೋರ್ಟ್ ಆಯ್ತದ ಇಲ್ಲ ಅಂದ್ರೆ ನಿಮ್ಗೆ ದುಡ್ಡು ಕೊಟ್ಟಿದ್ದು ಸರಿಯಾಗಿ ಬೆಳೆ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಆ ದುಡ್ಡನ್ನು ಹೊಂದಿಸೋದ್ ಕಷ್ಟ ಆಗ್ಬಿಡ್ತದ ನಾವು ಅಂದ್ರೆ ಅದು ಭೂಮಿ ನಾವು ಕಡಿಮೆನೆ ಕೊಟ್ಟಿವ್ ನೀವು ಕೊಟ್ಟಷ್ಟು ಕೊಡುವಂತ ಅಂದವ್ರು ಸರ್ ಅವರು ಈಗ ಅಣ್ಣನ ಮಗ ಆಗಿರೋದ್ರಿಂದ ನೀನೆ ಮಾಡೋ ನೀ ಕೊಟ್ಟಷ್ಟು ಕೊಡು ಲಾಸ್ ಆದ್ರೆ ನನ್ ಕೊಂಡೇ ಬೇಡ ಅಂತ ಆ ಮಟ್ಟದಲ್ಲಿ ಹೇಳಿದಾರ ಸರ್ ಆತರ ಇರುತ್ತೆ ನಿಮ್ಗೆ ಅದರಿಂದ ತೊಂದ್ರೆ ಅಂತ ಅನ್ಸಿಲ್ಲ ಇಲ್ಲ ನೀನ್ ಏನಾರು ಕೊಡುವಂತ ಅಂದಿದ್ರೆ ಭಾರಿ ಹಿಂಸೆ ಆಗುತ್ತೆ ಹೊರ ಬೀಳೋದು ಹೊರ ಬೀಳೋದು ಸರ್ ನೀವು ಎರಡು ಬೆಳೆ ಭತ್ತ ಬೆಳಿತೀನಿ ಅಂತಿದ್ದೀರಲ್ಲ ಯಾವ್ಯಾವ ತಳಿ ಹಾಕ್ತಿದ್ರಿ ಇವಾಗ 1001 ಸರ್ ಈಗ ಜೂನ್ ತಿಂಗಳಲ್ಲಿ ಐನ್ ಫಸ್ಲಲ್ಲಿ 1001 ಬೇಸಿಗೆ ಭತ್ತ ಜ್ಯೋತಿ ಭತ್ತ ತಪ್ಪಿದ್ರೆ ಜಯ ಆಗ್ತಿವಿ ಜ್ಯೋತಿ ಊಟಕ್ಕಾಗಲ್ಲ ಊಟಕ್ಕಾಗಲ್ಲ ಅದನ್ನ ಒಳ್ಳೆ ರೇಟ್ ಅದು ಮಾಮೂಲಿ ಈಗ ಬೇಸಿಗೆ ಟೈಮಲ್ಲಿ ಗೌರ್ಮೆಂಟ್ ತಕಲ್ಲ ದಳ್ಳಾಳಿ ಮುಖಾಂತರ ಕೊಟ್ಬಿಡ್ತೀವಿ ದಳ್ಳಾಳಿ ಅವ್ರು ಏನ್ ರೇಟ್ ಕೊಡ್ತಾರೆ ಆ ರೇಟ್ ಗವರ್ಮೆಂಟ್ ಎಪಿಎಂಸಿ ಗೆ ಬಿಡ್ಬೇಕು ಅಂತ ಮಾಡಿದೆಯಲ್ಲ ಅದು ಎಪಿಎಂಸಿ ಅಂದ್ರೆ ಕನಿಷ್ಠ ದರ ಬೆಂಬಲ ಬೆಲೆ ಎಲ್ಲ ಘೋಷಿಸಿದ್ರೆ ಇಷ್ಟಕ್ಕೆ ಮಾರ್ಬೇಕು ಅಂತ ಅದೇನು ನಿಮ್ಗೆ ಸಹಾಯ ಮಾಡೋದು ಆ ತರ ಈಗ ಅವರು 3 ವರ್ಷದಿಂದ ಮಾಡ್ತಾ ಇದ್ರು ಇವಾಗ ನಮ್ಗೆ ಶ್ರೀರಂಗಪಟ್ಟಣಕ್ಕೆ ಹೊಡಿಬೇಕು ಅಂತ ಇದ್ ಮಾಡ್ತಾ ಇದಾರಂತ ಹಂಗಾದ್ರೆ ನಮ್ಗೊಂದ್ ಸ್ವಲ್ಪ ತೊಂದ್ರೆನೆ ತೊಂದ್ರೆ ಏನಿಲ್ಲ ನಿಮಗೆ ಸರಿಯಾದ ನಿಗದಿತ ಬೆಲೆ ಸಿಗ್ತದಲ್ಲ ಗವರ್ಮೆಂಟ್ ಗವರ್ಮೆಂಟ್ ಈಗ ಮಿಲ್ಗಳಿಗಾಗಿದ್ರೆ ನಮ್ಗೆ ಹತ್ರ ಆಗಿರೋದು ಎಷ್ಟು ಇಳುವರಿ ಪಡಿತೀರಿ ನೀವು ಹೆಚ್ಚು ಕಡಿಮೆ ಒಂದ್ ಎಕರೆಗೆ ನಾವು ಸರ್ ನಮ್ದು ಆ ಭೂಮಿಲಿ 30 ಕ್ವಿಂಟಲ್ ಒಂದ್ ಎಕರೆಗೆ 28 ಕ್ವಿಂಟಲ್ ಭತ್ತ ಇಳುವರಿ ಬರ್ತದೆ ಸರ್ ಅಷ್ಟೇನಾ ಇಲ್ಲ 28 ಕ್ವಿಂಟಲ್ ಸರ್ ಯಾಕೆ ನಿಮ್ದು ಭೂಮಿ ಯಾಕೆ ಅದೊಂದು ಸ್ವಲ್ಪ ಮಳ್ ಭೂಮಿ ಸರ್ ಅದಕ್ಕೆ ಸ್ವಲ್ಪ ನೀವು ಪೋಷಕಾಂಶ ಮಾಡ್ತೀವಿ ಸರ್ ಮಾಡೋದಕ್ಕೆ ಕೊಡಕೆ ಗೊಬ್ಬರ ಹಾಕೋದಕ್ಕೆ ಅಷ್ಟು ಬೆಳೆ ಸಿಕ್ಕುದು ಸರ್ ಬೇರೆ ರೀತಿಯಾದ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಿವಿ ಸರ್ ಅದು 10-26 20-20 ಆಮೇಲೆ ಯೂರಿಯಾ ಒಂದ್ ಸ್ವಲ್ಪ ಕಡಿಮೆ ಆಗ್ತಿವಿ ಅದರಿಂದ ಒಂದ್ ಸ್ವಲ್ಪ ಇಳುವರಿ ಪರವಾಗಿಲ್ಲ ಯೂರಿಯಾ ಕಡಿಮೆ ಆಗ್ತೀರಿ ಅದು ಜಾಸ್ತಿ ಹಾಕಿದ್ರೆ ಒಂದು ರೋಗಗಳು ಬರ್ತವೆ ಅಂತ ಕಡಿಮೆ ಆಗ್ತಿವಿ ಅದಾದ ನಿಮ್ಮ ಅನುಭವಕ್ಕೆ ಬಂದಿದೆಯಾ ಅಥವಾ ನಮ್ಮ ಅನುಭವನೇ ಚಿಕ್ಕದ್ರಿಂದ ಅದ್ರದ್ದು ಅನುಭೋಗ ಆಯ್ತಾ ಸರ್ ಚೆನ್ನಾಗಿ ಯೂರಿಯಾ ಕೊಡಬೇಕು ಇಳುವರಿ ಬರ್ಬೇಕಾದ್ರೆ ಅಂತಿದ್ರು ಕಾಲ ಅವಾಗ ಸಿಕ್ಕಾಪಟ್ಟೆ ಗೊಬ್ಬರ ಹಾಕ್ತಾ ಇದ್ರು ಇವಾಗೇನ್ ಗೊಬ್ಬರ ಏನು ಜಾಸ್ತಿ ಆಗಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕೊಟ್ಟಿಗೆ ಗೊಬ್ಬರ ಮೇಂಟೈನ್ ಮಾಡ್ಕೊಂಡು ಆರಂಭ ವ್ಯವಸಾಯ ಇದು ಮಾಡ್ತಾ ಇದ್ದೀವಿ ಸರ್ ನಿಮ್ಮ ಕೃಷಿ ಜೀವನವನ್ನ ಪ್ರಾರಂಭ ಮಾಡಿದಾಗ ಕೃಷಿ ಕೆಲಸಕ್ಕೆ ಬೇರೆಯವ್ರ ಜಮೀನ್ಗೆ ಹೋಗ್ತಾ ಇರಿ ಅಂತ ಹೇಳಿದ್ರೆ ಅದ್ ಏನ್ ಕೆಲ್ಸಕ್ಕೆ ಹೋಗ್ತಾ ಇದ್ರಿ ಅವಾಗ ನಾವು ನಾಟಿ ಕೆಲ್ಸಕ್ಕೆ ಭತ್ತ ಕುಯ್ಯಕ್ಕೆ ಎಲ್ಲದಕ್ಕೂ ಹೋಯ್ತಾ ಇದೆ ಸರ್ ಅವಾಗ ಕೂಲಿ ಕಡಿಮೆ ಕೂಲಿ ಅವಾಗ ನಾವು ಹೋಯ್ತು ಸ್ಟಾರ್ಟ್ ಮಾಡಿದಾಗ ಬರೀ ಒಂದು ದಿನಕ್ಕೆ 5-5 ರೂಪಾಯಿ 5-5 ರೂಪಾಯಿ ಕೂಲಿ ಅವಾಗ ಹೋಯ್ತಾ ಇದ್ದಾಗ ಅವಾಗಿಂದು ಗೇದೋ ಇವತ್ತು 500 ರೂಪಾಯಿನ ಸಂಪಾದನೆ ಮಾಡ್ತಾ ಇದ್ದೀವಿ ಹೋಯ್ತೀವಿ ಸರ್ ಏನ್ ಕೆಲಸ ಮಾಡ್ತೀರಿ ಈಗ ಮಾಮೂಲಿ ಎಲ್ಲಾ ಕೆಲಸನೂ ಮಾಡ್ತೀವಿ ಯಾರು ಫ್ರೆಂಡು ನಾನು ಎಲ್ಲಾರ ಹೋಯ್ತೀನಿ ಉಳುಕು ಏರ್ ಕಟ್ಕೋಬು ಅಂದ್ರೆ ಏರ್ನು ಕಟ್ಕೋತೀವಿ ಅಂದ್ರೆ ಎತ್ತು ನಿಮ್ದು ಇಲ್ಲ ನಮ್ಮ ಹತ್ರ ಇಲ್ಲ ಗೊಬ್ಬರ ಗಾಡಿ ಕಟ್ಕೋರ ಉಳುಮೆ ಎತ್ತಿಗೆ ನೀವು ಬೇಕಾರೆ ಹೋಯ್ತೀವಿ ಈಗ ಬೇರೆಯವರು ಈಗ ಗಾಡಿ ಕಟ್ಕೊಂಡು ಒಂದ್ ಸ್ವಲ್ಪ ಗೊಬ್ಬರ ಹೊಡೆದ್ಬಿಡು ಅಂತಂದ್ರೆ ಅದಕ್ಕೂ ಹೋಯ್ತೀವಿ ಆಮೇಲೆ ತೇವ್ರಿ ಸಾವಿರಕ್ಕೆ ಗದ್ದೆ ತೇವ್ರಿ ಸಾವಿರ ಬಿಡು ತೇವ್ರಿ ಕಟ್ಬಿಡು ಅಂದ್ರೆ ಅದಕ್ಕೂ ಹೋಯ್ತೀವಿ ಅಂದ್ರೆ ಗುದ್ದಿ ಕೆಲಸ ಮಾಡ್ತೀವಿ ಗುದ್ದಿ ಕೆಲಸ ಮಾಡ್ತೀವಿ ಯಾವ್ದು ಪ್ರಮುಖವಾಗಿ ಹೆಚ್ಚಾಗಿ ಹೋಗೋದು ಗುದ್ದಿ ಕೆಲಸನೇ ಸರ್ ಗುದ್ದಿ ಕೆಲಸ ಗುದ್ದಿ ಕೆಲಸ ಅಂದ್ರೆ ಏನೇನ್ ಇರುತ್ತೆ ನಿಮ್ಗೆ ನಮ್ಗೆ ತೇವ್ರಿ ಸಾವಿರದು ತೇವ್ರಿ ಕಟ್ಟುದು ಆಮೇಲೆ ತರಕಾರಿ ನೆಟ್ರೆ ಟಮೋಟ ಆಗಿದು ಗುಣಿ ಕುಕ್ಕೋದು ಗುಣಿ ಕುಕ್ಕೋದು ಎಲ್ಲಾ ಕೆಲಸಗಳು ಮಾಡ್ತೀವಿ ಯಾವ್ದು ನಿಮ್ಗೆ ಸ್ವಲ್ಪ ಸುಲಭದ ಕೆಲಸ ಅನ್ಸುತ್ತೆ ಸುಲಭದ ಕೆಲಸ ಏನಿದ್ರು ಈ ನಾಟಿ ಕೆಲಸನೇ ಒಂದ್ ಸ್ವಲ್ಪ ಸುಲಭ ಎಲ್ಲ ಟೈಮ್ ಅದು ನಾಟಿ ಇರಲ್ವಲ್ಲ ನಾಟಿ ಕೆಲಸನೇ ಒಂದ್ ಸ್ವಲ್ಪ ಸುಲಭ ಎಲ್ಲ ಅಚ್ಚುಕಟ್ಟಾಗಿರ್ತದ ಅದ್ರಲ್ಲಿ ಹೋಗ್ಬಿಟ್ಟು ಒಂದ್ ಸ್ವಲ್ಪ ನೀವೇನಾದ್ರು ಮಾಡ್ತೀರಾ ನಾವು ಮಾಡಲ್ಲ ಸರ್ ಮತ್ತೆ ಮಾಮೂಲಿ ಪೈರು ಗಿರಿ ಎಳೆಯೋದು ಪೈರು ಎಳೆಯೋದು ಯಾವ್ದೆ ಅಲ್ವ ಗಿಲು ಹೊಡೆದು ಇದ್ ಮಾಡೋದು ತಿಂಡಿ ಗಿಂಡಿ ಹೆಚ್ಚೋದು ಆ ಕೆಲಸಗಳು ಸ್ವಲ್ಪ ಅದೇ ಸುಲಭ ಈ ಗುದ್ದಿ ಕೆಲಸ ಹೋಗಿದಾಗ ಗುದ್ದಿ ತಕ್ಕಂದ್ ಮಾಡನೇ ಬೇಕು ನಾವು ಎಷ್ಟೊತ್ತಿಂದ ಎಷ್ಟೊತ್ತಂಕ ಕೆಲಸ ಮಾಡ್ಬೇಕು ಅದು 3 ಗಂಟೆ ಟೈಮ್ ಸರ್ 3 ಗಂಟೆ ಟೈಮ್ ಅಂದ್ರೆ ಏನ್ ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ಹನ್ನೆರಡು ಗಂಟೆ ಗಂಟ 11 ಗಂಟೆ ಗಂಟ ಕೆಲಸ ಇದ್ದಂಗ. ಈಗ ಮಧ್ಯಾಹ್ನ ಸಾಯಂಕಾಲ ಟೈಮ್ ಹೋದ್ರೆ ಅದು 3 ಗಂಟೆ ಟೈಮ್ ಕೆಲಸ. ಮತ್ತೆ ಇದಲ್ದೇ ಬಂದು ನಿಮ್ಮ ಜಮೀನಲ್ಲೂ? ನಮ್ಮ ಜಮೀನಲ್ಲಿ ಬಿಡು ಇದ್ದಾಗ ನಮ್ಮ ಜಮೀನಲ್ಲೂ ಮಾಡ್ಕೋತೀವಿ. ಹೇಗೆ ಸಮಯ ಹೊಂದಾಣಿಕೆ ಮಾಡ್ಕೊಳ್ತೀರಿ? ಮಾಮೂಲಿ ನಾವು ಇನ್ನೇನು ಹೋಗಲ್ಲ. ನಮ್ಮ ಕೆಲಸಗಳು ಯಾರು ಯಾರ ಜೊತೆನು ಇದು ಮಾಡಲ್ಲ, ಎಲ್ಲೂ ನಾವು ಕುಂತ್ಕೊಂಡು ಪಂತ್ಕೊಂಡು ವೇಸ್ಟ್ ಮಾಡಲ್ಲ. ಮತ್ತೆ ನಿಮಗೆ ಸ್ವಲ್ಪ ಬಿಡುವು ಬೇಕು ಒಂಚೂರ. ಬಿಡುವು ಇದ್ದಾಗ ನಾವು ನಮ್ಗೆ ಸಲೀರಕ್ಕೆ ಅಲೆಸಾದಾಗ ನಾವು ಜಾಸ್ತಿ ಇದು ಮಾಡ್ಕಲ್ಲ. ಸ್ನೇಹಿತರ ಜೊತೆ ಒಂದಷ್ಟು ಮಾತಾಡ್ಕೊಂಡು ಕಾಲ ಕಳೆದ್ಬಿಟ್ಟು ಕರೆದ್ರು ಬರೋಲ್ಲ ಕಣಪ್ಪ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಆಯ್ತಾ ಇವತ್ತು ಯಾಕೋ ಅಂತ. ಈಗ ಫಾರಂ ಕಡ್ಡಿ ಹಾಕಿದೀನಿ ಅಂತ ಹೇಳಿದ್ರೆ, ಈ ಫಾರಂ ಕಡ್ಡಿ ಅಂದ್ರೆ ಹಸುಗಳಿಗೆ ಹಸುಗಳಿಗೆ ಆಡುಗಳಿಗೆ ಎಷ್ಟು ಹಸು ಇದೆ ಎಷ್ಟು ಆಡಿದೆ? ಇವಾಗ ನಮ್ಮ ಹತ್ರ 2 ಕರಗಳು ತಗೊಂಡಿದ್ದೆ. ಈಗ ಒಂದು 3 ವರ್ಷದಲ್ಲಿ 2 ಕರ ತಗೊಂಡಿದ್ದೆ. ಅದ ಎಚ್ ಎಫ್ ಕರಗಳ ಎಷ್ಟು ಕೊಟ್ಟು ತಂದಿದ್ರಿ? ಒಂದಕ್ಕೆ 4,000, ಒಂದಕ್ಕೆ 3,000 ಕೊಟ್ಟು ತಗೊಂಡಿದ್ದೆ. ಎಷ್ಟು ತಿಂಗಳು ಕರುಗಳು? ಹಂಗಾರೆ ಸಣ್ಣ ಕರಗಳು ಫ್ರೆಂಡ್ ಅಂತವೆ, ಅದು ಒಂದ್ 6,000-7,000 ರೂಪಾಯಿ ಆಗೋದು. 4,000 ಕೊಟ್ಟಿದ್ದ ಅವನು ಫ್ರೆಂಡ್. ಅದು ಒಂದ್ ಕರ ಮಾಡ್ದೆ, ಸಾಕಿ ಒಂದ್ ಕರ ಕರ್ದೆ. ಅದು ಒಂದ್ ಟೈಮ್ಗೆ 8-8 ಲೀಟರ್ ಹಾಲು ಕೊಡ್ತಿತ್ತು. ತಿರ್ಗಾ ಫಲ ಆಯ್ತು. ಅದ್ರ ಮಗಳು ಹೆಣ್ಗರ ಹಾಕಿತ್ತು. ಅದು ಅದ್ರ ಮಗಳು ಸಾಕಂದ ಇನ್ನೊಂದು 3,000 ತಗೊಂಡಿದ್ನಲ್ಲ, ಅದು ಕರ ಹಾಕಿತ್ತು. 2 ಒಂದೇದಪ್ಪ ಫಲ ಆಗಿ, 2 ಒಂದೇದಪ್ಪ ಆಗಿದ್ದು. ನನಗ್ ಜಾಗ ತೊಂದರೆ ಆಯ್ತು. ಒಂದು 4,000 ತಗೊಂಡಿದ್ದ ಕರ ಮಡಿಕೊಂಡು ಹಸುವ ಕೊಟ್ಬಿಟ್ಟೆ. 55,000 ಕೊಟ್ಬಿಟ್ಟೆ ತಿರ್ಗಾ ಪಾಲಿ. ತಿರ್ಗಾ ಪಾಲಿನಲ್ಲಿ 55,000 ಕೊಟ್ಬಿಟ್ಟೆ. ಅದ್ರ ಕರುವನು ಫಲ ಆಗಿ ಈಗ ಅದು ಕರ ಹಾಕಾಯ್ತ. ಇನ್ನೊಂದು 3,000 ತಕೊಂಡಿದ್ನಲ್ಲ, ಅದು ಕರ ಹಾಕಾಯ್ತ. ಈಗ ಒಂದು ಟೈಮ್ಗೆ ನಾನು 7 ಒಂದ್ ದಿವಸಕ್ಕೆ ಒಂದ್ 16 ಲೀಟರ್ ಹಾಲು ಹಾಕತ್ತಾ ಇದ್ದೀನಿ ಡೈರಿಗೆ. ಬೆಳಿಗ್ಗೆ 1-8 ಲೀಟರ್, ಸಂಜೆ 1-8 ಲೀಟರ್ ಕರಗಳು ಸಾಕತ್ತಾ ಇದ್ದೀನಿ. 2 ಹೆಣ್ ಕರಗಳು, 2 ಒಂದೇ ದಿವಸ ಕರ ಹಾಕ್ತೋ ಹೊಸಗಳು. ಅಂದ್ರೆ ಒಟ್ಟಿನಲ್ಲಿ ನಿಮ್ಗೆ ಈ ಹೈನುಗಾರಿಕೆಯಿಂದ ಅಂದ್ರೆ ಪಶು ಸಂಗೋಪನೆಯಿಂದ ನಿಮ್ಗೆ ನಮ್ಗೇನು ತೊಂದ್ರೆ? ಏನು ತೊಂದರೆ ಇಲ್ಲ ಸರ್. ಸಂಪಾದನೆ ಅಂತೂ ಮಾಡೋಕ್ಕಾಯ್ತಲ್ಲ, ಏನೋ ಜೀವನ ನಿರ್ವಹಣೆ, ಜೀವನ ಏನ್ ತೊಂದರೆ ಏನಿಲ್ಲ, ಕ್ಲೀನ್ ಆಗಿ ಸಂಸಾರ ಮಾಡ್ಕೊಂಡು. ಈಗ ನಿಮ್ಮ ಶ್ರೀಮತಿ ಅವರು ನಿಮ್ ಜೊತೆ ಹೇಗೆ ಕೈಗೂಡಿಸಿ ಕೆಲಸ ಮಾಡ್ತಾರೆ? ಎಲ್ಲ ನಮ್ಮ ಶ್ರೀಮಂತಿ ಅವರು ಏನು ಮಾಡ್ತಾರೆ ಕೆಲಸಗಳ? ಕೆಲಸ ಅಂದ್ರೆ ಏನೇನೆಲ್ಲ ಕೆಲಸ? ಮಾಮೂಲಿ ಹಸಗಳಿಗೆ ಮೇವು ಹಾಕೋದು, ಬಟ್ಟೆ ತೊಳೆಯೋದು, ಇಲ್ದ ಅಂದ್ರೆ ತಿಂಡಿ ಕೊಡೋದು ಹಸಗಳಿಗೆ. ನಾವು ಗದ್ದೆಗೆ ಬಾ ಅಂದ್ರೆ ಊಟ ತಕ್ಕಂದು ಗದ್ದೆಗೆ ಹೋಗ್ತಾರೆ. ಅಲ್ಲಿ ಗದ್ದೆಲ್ಲ ಒಂದ್ ಸ್ವಲ್ಪ ಕೆಲಸ ಗೆಲಸ ಎಲ್ಲ ಮಾಡ್ತಾರೆ, ಕಳೆ ಪಳೆ ಕೀಳೋದು ಎಲ್ಲ ಮಾಡ್ತಾರೆ. ಅಂದ್ರೆ ನೀವು ಹೊರಗಡೆ ನಮ್ಮ ಹುಡುಗರುಗಳು ನೋಡಿದ್ರೆ ಅವರು ಸಣ್ಣ ಸಣ್ಣ ಕೆಲಸಗಳು ಮಾಡ್ಕೋತಾರೆ, ಮನೆ ಹತ್ರ ಮಾಡ್ಕೋತಾರೆ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ ಹೇಳಿದ್ರೆ? ಇಬ್ರು ಗಂಡ್ ಮಕ್ಳು ಸರ್. ಏನ್ ಮಾಡ್ತಾವ್ರೆ? ಅದ ಒಬ್ರು ಡಿಗ್ರಿ ಮಾಡಿ ಒಬ್ರು ಫಸ್ಟ್ ಇಯರ್ ಪಿಯುಸಿ. ನಿಮ್ಗೆ ಈ ಕೃಷಿ ಅವರು ಅವರು ಬರ್ತಾರೆ ಸರ್, ಅವರು ಕೆಲಸ ಇದ್ದಾಗ ಬರ್ತಾರೆ. ಈಗ ನಿಮ್ಗೆ ಇವಾಗ ನನ್ನ ಒಬ್ಬ ಮಗ ಅವನೇ ಸಂತೆಗಳಿಗೆ ತರಕಾರಿ ತಗೋಗ್ ಮಾರ್ಕತಾನೆ. ಮಾರ್ತಾನೆ ಅದೇ ನೇರವಾಗಿ ನಿಮ್ಗೆ ಒಳ್ಳೆ ಲಾಭ ಸಿಕ್ಬಿಡುತ್ತೆ ಜಾಸ್ತಿ. ರೇಟ್ ಇದ್ದ ಈಗ ರೇಟ್ಗೆ ಒಂದ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಕಡಿಮೆ ಇದು ಅಂದ್ರೆ ದಲ್ಲಾಳಿ ಕೊಟ್ಟು ಅದು ಅದೆಲ್ಲ ಉಳಿತಾಯ. ಈಗ ನಾನು ಈಗ 5 ಗುಂಟೆ ಬದನೆ ಹಾಕಿದ್ದೆ ಅಂದಲ್ಲ, ಆ ಬದನೆ ನಾನು ಆರಂಭಿಸಿ ಕಳ್ಸಿದ್ರೆ ಅದ್ರಲ್ಲಿ ನನ್ಗೆ ಅವ್ರು ಕೊಟ್ಟಷ್ಟು ನಾ ಇಸ್ಕೊತಿದ್ದೆ, ಅವರೆಲ್ಲ ಹಿಡ್ಕೊಂಡು ಕೊಡ್ತಿದ್ದೆ. 5,000 ಆಯ್ತಿದ್ದದು. ಈಗ ನಾವೇ ಆಗಿ ನಾವೇ ಮಾಡೋದ್ರಿಂದ ನಮ್ ಖರ್ಚೆಲ್ಲ ಕಳೆದು ನಮ್ಗೂ ಒಂದ್ 10-12,000 ರೂಪಾಯಿ ದುಡ್ಡು ಉಳ್ಕೋತು ಅದ್ರಲ್ಲಿ ನಾವೇ ಮಾರ್ಕಂದ್ರಿಂದ. ಅಂದ್ರೆ ತೆಂಗಲ್ಲಿ ತರಕಾರಿ ನಿಮ್ ಕಡೆಯಲ್ಲಿ ಹೂವು ಅದು ಕಾಕಡ ಹೂವು ನಾನು ಹಾಕಿದೆ ಸರ್. ನಾನು ಒಂದ್ 5-6 ಕುಂಟಾಗ ಹಾಕಿ ಅದು ಕೂದು ಅದು ನಮ್ಗೆ ಒಂದ್ ಸ್ವಲ್ಪ ರೋಗ ಬಿದ್ಬಿಡ್ತು ಗಿಡಕ್ಕೆ, ಕಿತ್ತಾಕ್ಬಿಟ್ಟ. ಈಗ ಅದೇ ಜಮೀನ್ಗೆ ಸೀಮೆ ಹುಲ್ಲು ಹಾಕೊಂಡು ಅದೇ ಕಾಕಡ ಇದ್ದ ಜಮೀನ್ಗೆ ಬದನೆ ಹಾಕೊಂಡಿದ್ದೀನಿ ಅದ್ರ ಒಟ್ಟಿನಲ್ಲಿ ನಿಮ್ಗೆ ನಿರಂತರವಾಗಿ ಹೈನುಗಾರಿಕೆಗೆ ಮಾಡ್ಕೊಂಡು ಅದೇ ಖರ್ಚು ಅದೇ ಸರಿ ಅಲ್ಲೇ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಸರ್. ಈಗ ನಿಮ್ ಮಗ ನಿಮ್ ಜೊತೆ ಕೃಷಿನೇ ಮುಂದುವರಿಸ್ಬೇಕು ಅಂದ್ರೆ ಏನ್ ಹೇಳ್ತೀರಿ? ಅವರು ಅಬ್ಬನ್ನ ಬೇಕಾರೆ ಚಿಕ್ಕವನ್ನ ಇದ್ ಮಾಡ್ಕೊತಿದೀವಿ, ಬೇಕಾರೆ ಮಾಡಪ್ಪ ಅಂತ. ದೊಡ್ಡವನ್ನ ಎಲ್ಲಾರ ಯಾವ್ದಾರ ಕೆಲಸ ಪಲ್ಸಕ್ಕೆ ಇದ್ ಮಾಡ್ತೀವಿ ಸರ್. ಯಾಕೆ ಜಮೀನ್ ಸಾಕಾಗಲ್ಲ? ಸಾಕಾಗಲ್ಲ ಸರ್. ಯಾಕೆ ಮಕ್ಕಳು ಎಲ್ಲಾರು ದುಡ್ದು ಮಾಡ್ಬೋದು ಸರ್? ಬೇಕಾರೆ ನನ್ಗೆ ಅದೇ ಇಬ್ರು ಬೇಕಾರೆ ಎಲ್ಲಾರ ದುಡೀರಿ ಮಾಡಿ ಬೇಕಾರೆ ಅಂತ ಹೇಳೋಕೆ ಹೇಳ್ತೀನಿ ಸರ್. ದುಡೀರಿ ಅಂದ್ರೆ ಅವ್ರಿಗೆ ಸ್ವಂತ ಜಮೀನ್ ಇದ್ರೆ ಏನಾದ್ರು ದುಡಿ? ಇಲ್ಲಿ ಜಮೀನ್ ಕಡಿಮೆ, ನಮ್ಮಂಗೆ ಇದ್ ಮಾಡ್ಬೇಡಿ.

ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು.